जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ಪ್ರಮುಖ ಸಾಂಬಾರ ಬೆಳೆಗಳಾದಂತಹ ಏಲಕ್ಕಿ ಹಾಗೂ ಕಾಳುಮೆಣಸಿನ ನಿರ್ವಹಣೆ, ಸಂಸ್ಕರಣೆ ಹಾಗೂ ಮಾರುಕಟ್ಟೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಯಾಕೆ ಈ ವಿಷಯವನ್ನ ಈಗ ಮಾತನಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಕಾಳುಮೆಣಸು ಆಗಿರಬಹುದು, ಏಲಕ್ಕಿ ಆಗಿರಬಹುದು, ಈಗ ಅದರ ಕೊಯ್ಲು ನಡೀತಾ ಇದೆ. ಕೊಯ್ಲು ನಡೆಯುವಂತಹ ಸಂದರ್ಭದಲ್ಲಿಯೇ ಆ ಕೊಯ್ಲನ್ನ ಹೇಗೆ ಮಾಡಬೇಕು, ಕೊಯ್ಲು ಮಾಡಿದ ನಂತರ ಎಷ್ಟು ಪ್ರಮಾಣದಲ್ಲಿ ಅದನ್ನ ಒಣಗಿಸಬೇಕು, ಹೇಗೆ ಸಂಗ್ರಹಣೆಯನ್ನ ಮಾಡಬೇಕು, ಅದರ ಶುಚಿತ್ವವನ್ನ ಕಾಪಾಡ್ತಕ್ಕಂಥದ್ದು ಹೇಗೆ, ಹಾಗೇನೆ ಅದನ್ನ ಹೇಗೆ ನಾವು ಗ್ರೇಡಿಂಗ್ ಮಾಡಿ ತೆಗೆದುಕೊಂಡು ಹೋದ್ರೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ದೋಣಿಗಾಲ್ನಲ್ಲಿ ಇರುವಂತಹ ಸಾಂಬಾರ ಮಂಡಳಿಯ ಮುಖ್ಯಸ್ಥರು ಹಾಗೂ ವಿಜ್ಞಾನಿಗಳಾದಂತಹ ಡಾಕ್ಟರ್ ಬಿ ಎ ವಾದಿರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ವಾದಿರಾಜ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ಹೇಳಿದ ಹಾಗೆ ಏಲಕ್ಕಿ ಮತ್ತೆ ಕಾಳುಮೆಣಸಿನ ಕಟಾವು ಈಗಾಗಲೇ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಟಾವು ಮಾಡತಕ್ಕಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಮೊದಲಿಗೆ ನಾವು ಏಲಕ್ಕಿ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡೋಣ. ಏಲಕ್ಕಿ ಕಟಾವನ್ನ ಹೇಗೆ ಮಾಡಬೇಕು, ಏಲಕ್ಕಿ ಬಂದಿದೆ ಕಟಾವಿಗೆ ಅಂತ ಹೇಳಿ ನಾವು ತಿಳಿಯುವಂತದ್ದು ಹೇಗೆ? ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ ನಮ್ಮ ಭಾಗದಲ್ಲಿ ಮತ್ತೆ ಸಾಂಬಾರ್ ರಾಜ ಮತ್ತು ರಾಣಿನ ಚೆನ್ನಾಗಿ ಬೆಳೀತಾರೆ. ಹೌದು, ರಾಣಿ ಅಂದ್ರೆ ಕಾಳುಮೆಣಸು, ರಾಜ ಅಂದ್ರೆ ಏಲಕ್ಕಿ. ಸೊ ಆತರ ಬೆಳೀತಾರೆ. ಆದರೆ ಈ ಒಂದು ಡಿಸೆಂಬರ್ ಜನವರಿ ಈ ಸಮಯದಲ್ಲಿ ಪ್ರಮುಖವಾಗಿ ನಾವು ಏಲಕ್ಕಿ ಹಾರ್ವೆಸ್ಟ್ ಅಂದ್ರೆ ಕಟಾವುಗಳನ್ನ ಹಂತಕ್ಕೆ ಬಂದಿದ್ದೀವಿ ಈಗ. ಹೌದು, ಈ ಕಟಾವು ಹಂತಕ್ಕೆ ಬರೋಕ್ ಮುಂಚೆ ಕಟಾವು ನಂತರ ನಾವು ಏನ್ ಮಾಡಬೇಕು, ಕಟಾವು ಯಾವ ರೀತಿ ಮಾಡಬೇಕು, ಅದ್ರ ಬಗ್ಗೆ ಚಿಕ್ಕ ಮಾಹಿತಿಯನ್ನು ಕೊಡ್ತೀನಿ. ಆಗಲೇ ಈಗಾಗಲೇ ಈಗ 4-5 ರೌಂಡ್ ಎಲ್ಲ ಏಲಕ್ಕಿ ಕೊಯ್ಲು ಕಟಾವು ಆಗೋಗಿದೆ. ಹೌದು, ಅದನ್ನ ನಾವು ಯಾವ ರೀತಿ ಶೇಖರಣೆ ಮಾಡಬೇಕು. ಈಗ ಮೊದಲನೇದಾಗಿ ನಾನು ಹೇಳಿದಾರಪ್ಪ ಅಂದ್ರೆ ಈ ಹಣ್ಣು ಚೆನ್ನಾಗಿ ಮೆಚೂರ್ ಆಗಿದೆ ಇಲ್ಲ ಅಂತ ಗೊತ್ತಾಗದೆ ಹಾಗೆ ಅಂದ್ರೆ, ಯಾಕಂದ್ರೆ ನಾವು ಸರಿಯಾಗಿ ರೀತಿಯಲ್ಲಿ ನಾವು ಕಟಾವು ಮಾಡದೆ ಹೋದ್ರೆ ನಮಗೆ ಗುಣಮಟ್ಟ ಸರಿಯಾಗಿ ಬರಲ್ಲ, ಹಾಗಾಗಿ ನಮಗೆ ಮಾರ್ಕೆಟಲ್ಲಿ ಒಳ್ಳೆ ರೀತಿಯಲ್ಲಿ ಬೆಲೆ ಸಿಗಲ್ಲ. ಹಾಗಾಗಿ ಮೊದಲು ನಾವು ನೋಡ್ಬೇಕಂದ್ರೆ ಈ ಹಣ್ಣು ನಾವು ಆ ಸರದಲ್ಲಿ ಹಣ್ಣು ನೋಡಿದಾಗ ಸ್ವಲ್ಪ ಹಳದಿ ಬಣ್ಣ ಬಂದಿರಬೇಕು, ಅದನ್ನ ಮುಟ್ಟ ತಕ್ಷಣ ಅದು ಕೈ ಬರಬೇಕು, ಅವಾಗ ಮಾತ್ರ ಅದು ಚೆನ್ನಾಗಿ ಮೆಚೂರ್ ಆಗಿದೆ ಒಂದು ಒಳ್ಳೆ ಸಮಯ ಅಂತ. ಆಮೇಲೆ ಸ್ವಲ್ಪ ಪ್ರೆಸ್ ಮಾಡಿದಾಗ ಅದು ಬೇಗ ಓಪನ್ ಆಗಿ ಒಳಗಡೆ ಕರಿ ಬೀಜಗಳು ಕಾಣ್ತಾ ಇರಬೇಕು. ಇದು ಪ್ರಮುಖವಾದ ಅಂಶ. ಈ ಒಂದು ಅಂಶಗಳು ನಾವು ತಿಳ್ಕೊಳ್ಳದೆ ನಾವು ಸುಮ್ಮನೆ ಇರೋ ಹಣ್ಣುಗಳನ್ನೆಲ್ಲ ಕುಯ್ದು ಬಿಟ್ರೆ ಅವಾಗ ನಾವು ನಮಗೆ ಅದನ್ನ ಒಣಸಿದಾಗ ನಮಗೆ ಒಳ್ಳೆ ರೀತಿಯಲ್ಲಿ ಔಟರ್ನ್ ಬರಲ್ಲ. ಸಾಮಾನ್ಯವಾಗಿ ನಾವು ನಿಮ್ಗೆಲ್ಲ ಗೊತ್ತಿರೋ ಹಾಗೆ 5 kg ಹಣ್ಣಿಗೆ 1 kg ಒಣ ಎಲೆಗೆ ಬರಬೇಕು ಅಂತ ನಿಯಮ, 20% ರಿಕವರಿ ಬರಲೇಬೇಕು ಅಂತ. ನೀವು ಚೆನ್ನಾಗಿ ಮೆಚೂರ್ ಆಗಿರೋದು ಇಮೆಚೂರ್ ಎಲ್ಲರೂ ನಾವು ಕುಯ್ದುಬಿಟ್ಟು ನಾವು ಕಟಾವ್ ಮಾಡಿ ಅದನ್ನ ಒಣಸಿದಾಗ ನಮಗೆ ಆ ಪ್ರಮಾಣದ ರಿಕವರಿ ನಮ್ಗೆ ಸಿಗಲ್ಲ. ಹಾಗಾಗಿ ನಮ್ಮ ರಿಕವರಿ ಲಾಸ್ ಕೂಡ ಕಡಿಮೆ ಆಗಿ ಮಾರ್ಕೆಟ್ಲ್ಲಿ ಕೂಡ ನಮಗೆ ಗ್ರೇಡ್ ಮಾಡಿದಾಗ ಅದು ಒಳ್ಳೆ ರೀತಿಯಲ್ಲ ನಮ್ಗೆ ಒಳ್ಳೆ ಗ್ರೇಡೆಂಟ್ ಕಾರ್ಡ್ ಬರಲ್ಲ. ಹಾಗಾಗಿ ಇದನ್ನ ನಾವು ಪ್ರಮುಖವಾಗಿ ಮೊದಲಾಗಿ ನಾವು ಯೋಚನೆ ಮಾಡಬೇಕು. ಇದ್ರ ಬಗ್ಗೆ ಶ್ರದ್ಧೆ ವಹಿಸಿ ನಾವು ಕಟಾವ್ ಮಾಡಿದ್ರೆ ಬಹಳ ಉತ್ತಮವಾದಂತಹ ಒಂದು. ಎರಡನೇದು, ಈ ಏಲಕ್ಕಿ ಒಣಸಿದ ನಂತರ ನೇರವಾಗಿ ಇದುವರೆಗೂ ನಮ್ಗೆ ಗೊತ್ತಿರೋ ಹಾಗೆ ಅದನ್ನ ಬಿಸಿಲಲ್ಲಿ ಒಣಸ್ಬಿಡ್ತೇವೆ. ಹೌದು, ಆ ಬಿಸಿಲಲ್ಲಿ ಒಣಸಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಯೂನಿಫಾರ್ಮ್ ಕಲರ್ ಬರಲ್ಲ. ಹೌದು, ಒಂದೇ ತರ ಒಂದೇ ತರ ಬರಲ್ಲ. ಮತ್ತೆ ಆ ಒಣಸಲು ಕೂಡ ಸಮಯ ಕೂಡ ಬಹಳ ಬೇಕಾಗುತ್ತೆ. ನಾವು ಒಣಸೋ ಸಮಯದಲ್ಲಿ ನಮ್ಗೆ ಮೋಡ ಬಂತು, ಮಳೆ ಬಂತು ಅಂದ್ರೆ ಮತ್ತೆ ಏಲಕ್ಕಿ ಗುಣಮಟ್ಟ ಹಾಳಾಗುತ್ತೆ. ಹಾಗಾಗಿ ಒಂದು ಏಲಕ್ಕಿ ಯಾವತ್ತು ಕೂಡ ಕಟಾವ್ ನಂತರ ಅಂದ್ರೆ ಚೆನ್ನಾಗಿ ತೊಳಿಬೇಕು. ಅಲ್ಲಿರುವಂತ ಮಣ್ಣಾಗಬಹುದು, ಬೇರೆ ಬೇರೆ ಅಂಶಗಳು ಇರುವಂತಹ ಕೀಟಾಂಶಗಳು ಎಲ್ಲ ಕ್ಲೀನಾಗಿ ತೊಳೆದು ನಂತರ ನಾವು ಅದನ್ನ ಒಣಸೋಕೆ ಪ್ರಯತ್ನ ಮಾಡಬೇಕು. ಆ ಒಣಸೋದನ್ನು ಕೂಡ ನಾವು ಡ್ರೈಯರ್ಸ್ ತುಂಬಾ ಒಳ್ಳೊಳ್ಳೆ ಡ್ರೈಯರ್ ಗಳೀಗ ಬಂದಿದೆ. ಸಾಂಬಾರ ಮಂಡಳಿ ಕೂಡ ಅದಕ್ಕೆ ಪ್ರೋತ್ಸಾಹ ಧನ ಕೂಡ ಕೊಡುತ್ತೆ. ಆ ಡ್ರೈಯರ್ ಗಳನ್ನ ನಾವು ಇಟ್ಕೊಂಡು ಏಲಕ್ಕಿ ಡ್ರೈಯರ್ ಮುಖಾಂತರ ನಾವು ಏಲಕ್ಕಿನ ಒಣಸಿದ್ರೆ 18 24 ಗಂಟೆಯೊಳಗೆ ನಾವು ಏಲಕ್ಕಿನ ಒಣಗಿಸಬಹುದು. ಅದೇ ಬಿಸಿಲಾದ್ರೆ 4 ದಿನ ಆಗ್ಬಹುದು, 6 ದಿನ ಆಗ್ಬಹುದು, 10 ದಿನ ಆಗ್ಬಹುದು, ಅದು ವಾತಾವರಣ ತಕ್ಕಂತೆ ಆಗುತ್ತೆ. ಒಳ್ಳೆ ಯೂನಿಫಾರ್ಮ್ ಕಲರ್ ಬರಲ್ಲ. ಹಾಗಾಗಿ ಇದು ಪ್ರಮುಖವಾದದ್ದು. ಡ್ರೈಯರ್ ಗಳು ನಾವು ಉಪಯೋಗಿಸಿ ನಮ್ಮಬೇಕು. ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ಬೆಳೆಗಾರರ ಹತ್ರ ಡ್ರೈಯರ್ ಇಂದ್ರೂ ಕೂಡ ನಮ್ಮ ಸಾಂಬಾರ ಮಂಡಳಿ ದೋಣಿಗಲ್ಲ ಏಲಿಕೆ ಸಂಶೋಧನಾ ಕೇಂದ್ರದಲ್ಲಿ ನೀವು ಹಣ್ಣು ತಂದುಕೊಟ್ರೆ ನಾವು ಅದನ್ನ ಡ್ರೈ ಮಾಡಿ ಅದನ್ನ ಪಾಲಿಶ್ ಮಾಡಿ ಅದನ್ನ ಗ್ರೇಡ್ ಮಾಡಿ ನಿಮಗೆ ಕೊಡುವಂತ ವ್ಯವಸ್ಥೆ ಇದೆ. ಕೇವಲ 20 ರೂಪಾಯಿ ಒಂದು ಕೆಜಿ ಹಸಿ ಹಣ್ಣಿಗೆ ನಾವು ಚಾರ್ಜ್ ಮಾಡ್ತೀವಿ. ಹೊರಗಡೆ ಎಲ್ಲ 40-50 ರೂಪಾಯಿ ಇದೆ. ಆದ್ರೆ ನಾವು ಬೆಳೆಗಾರರಿಗೆ ಉಪಯೋಗ ಆಗಲಿ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದೇ ವರ್ಷ ನಾವು ಸುಮಾರು 4,000 ಕೆಜಿ ಅಷ್ಟು ಹಣ್ಣುಗಳನ್ನ ನಾವು ಚಿಕ್ಕ ಬೆಳೆಗಾರರಿಂದ, ಅದು 10 ಕೆಜಿ ಇರ್ಬೋದು, ಅದು 150 ಕೆಜಿ ಇರ್ಬೋದು, ಹಣ್ಣು ನಾವು ಡ್ರೈ ಮಾಡಿಕೊಂಡಿದ್ವಿ ಮೊದಲನೇ ಹಂತದಲ್ಲಿ. ಮುಂದಿನ ವರ್ಷಗಳಲ್ಲಿ ನೀವೇ ಉತ್ಪಾದನೆ ಜಾಸ್ತಿ ಆದಾಗ ನೀವೇ ಡ್ರೈಯರ್ಗಳನ್ನ ಮಾಡ್ಕೋಬಹುದು. ಅದು ಇಂಡಿವಿಜುವಲ್ ಲೆವೆಲ್ ಕೂಡ ಡ್ರೈವರ್ ಮಾಡ್ಕೋಬಹುದು. ಇಂಡಿವಿಜುವಲ್ ಲೆವೆಲ್ ಡ್ರೈವರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಥವಾ ಅಷ್ಟೊಂದು ದುಬಾರಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿ ಇದ್ರೆ ಅಂತ ಸಮಯದಲ್ಲಿ ನಾವೇನ್ ಮಾಡಬಹುದಂದ್ರೆ ನಮ್ಮ ಕಮ್ಯುನಿಟಿ ಲೆವೆಲ್ ಅಲ್ಲಿ, ಈಗ ಏಲಕ್ಕಿ ಬೆಳೆಗಾರ ಸಂಘ ಆಗಬಹುದು, ಕಾಫಿ ಬೆಳೆಗಾರ ಸಂಘ ಇದ್ದೇ ಇದೆ, ವಿಲೇಜ್ ಪಂಚಾಯತ್ ಲೆವೆಲ್ ಅಲ್ಲಿ ಒಂದು ಎರಡು ಕಾಡಮ್ ಡ್ರೈಯರ್ ಇಟ್ಬಿಟ್ಟು ಅಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಅದು ಉಪಯೋಗಿಸಲಿಲ್ಲ. ಆ ಒಂದು ಡ್ರೈಯರ್ ನಾವು ಮಾಡೋದು ಬಹಳ ಮುಖ್ಯ. ಡ್ರೈಯರ್ ನ ಉಪಯೋಗಿಸೋದು ಬಹಳ ಮುಖ್ಯ. ಡ್ರೈಯರ್ ಮುಖಾಂತರ ನಾವು ಒಳ್ಳೆ ಗುಣಮಟ್ಟವನ್ನು ಏಲಕ್ಕಿಯಲ್ಲಿ ಕಾಪಾಡ್ಕೋಬಹುದು. ಮೊದಲನೇದಾಗಿ ಸರಿಯಾದ ಸಮಯದಲ್ಲಿ ಕಟ ಮಾಡೋದು, ಹೌದು, ಅದನ್ನ ತೊಳಿಬೇಕು, ಶುಚಿತ್ವ ಮಾಡೋದು, ಆಮೇಲೆ ಅದನ್ನ ಒಣಸ್ಬೇಕು. ಇದಿಷ್ಟು ಮಾಡಿದ ತಕ್ಷಣ ಏನ್ ಮಾಡ್ಕಂದ್ರೆ ನೆಕ್ಸ್ಟ್ ಹಂತ ಏನಪ್ಪಾ ಅಂದ್ರೆ ಅದನ್ನ ಯಾವ ರೀತಿ ನಾವು ಮೌಲ್ಯವರ್ಧನೆ ಮಾಡಬೇಕು. ಹೆಚ್ಚಿನ ಬೆಳೆಗಾರರ ನಾನು ನೋಡಿದ್ದೀನಿ ಸಕ್ಕರೆ ಭಾಗದಲ್ಲೆಲ್ಲ ಏಲಕ್ಕಿ ಒಣಸ್ತಾರೆ, ಹಂಗೆ ಬ್ಯಾಗಲ್ ಹಾಕೊಂಡ್ಬಂದು ಮಾರ್ಕೆಟ್ಗೆ ಕೊಡ್ತಾರೆ, ಅವಾಗ ಅವರಿಗೆ ಒಳ್ಳೆ ರೀತಿಯಲ್ಲಿ ಬೆಲೆ ಬರಲ್ಲ, ಸಿಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಗ್ರೇಡಿಂಗ್ ಮಾಡಬೇಕು. ಗ್ರೇಡ್ ಅಂದ್ರೆ ಏನು ಏಲಕ್ಕಿಯಲ್ಲಿ ಅಂದ್ರೆ 2 ಇರುತ್ತೆ, 8 mm, 7 mm, 6 mm, ಈ ತರ 3 mm ಜಲ್ಡಿ ಇರುತ್ತೆ. ಆ ಜಲ್ಡಿ ಒಳಗೆ ಮಾಡಿದಾಗ 8-ಗಿಂತ ಮೇಲೆ ಇರುವಂತ ಇದೆಯಲ್ಲ, ಅದು ಬೋಲ್ಡ್ ಕ್ಯಾಪ್ಸುಲ್ ಅಂತ. ಸೊ ಆ ಬೋಲ್ಡ್ ಕ್ಯಾಪ್ಸುಲ್ ನಾವು ಮಾಡಿದಾಗ ಆಮೇಲೆ ಅದಕ್ಕೆ ನಮಗೆ ಹೆಚ್ಚಿನ ಬೆಲೆ ಬರುತ್ತೆ. ಹಾಗಾಗಿ ಗ್ರೇಡ್ ಮಾಡ್ಕೊಂಡು ನಾವು ತೊಗೊಂಡು ಕೊಟ್ರೆ ಅದು 10 ಕೆಜಿನೇ ಇರಲಿ, ನಾವು ಗ್ರೇಡ್ ಮಾಡಿದಾಗ 1-3 ಕೆಜಿ ನಮಗೆ ಒಳ್ಳೆ ಎಕ್ಸ್ಟ್ರಾ ಬೋಲ್ಟ್ ಬರಬಹುದು, 1-4 ಕೆಜಿ ಬೋಲ್ಟ್ ಬರಬಹುದು, ಮಿಕ್ಕಿದು ಬಲ್ಕ್ ಅಂತ. 6 mm ಇಂದ ಕಡಿಮೆ ಇರೋದಲ್ಲ ಬಲ್ಕ್ ಅಂತ. ಅವಾಗ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಮಗೆ ಬೇರೆ ಬೇರೆ ಬೆಲೆಗಳು ಬಂದಾಗ ಅದ್ರ ಆವರೇಜ್ ಬೆಲೆ ನಾವು ತಗೊಂಡಾಗ ನಮಗೆ ಬಲ್ಕ್ ಕೊಡಕ್ಕಿಂತ ಜಾಸ್ತಿ ಬೆಲೆ ಸಿಗುತ್ತೆ. ಹೌದು. ಆಮೇಲೆ ಕೊಂಡ್ಕೊಳ್ಳೋರು ಕೂಡ ಬಹಳ ಖುಷಿಯಾಗಿ ತಗೋತಾರೆ, ಒಳ್ಳೆ ಗುಣ ಇರೋಂತ ಏಲಕ್ಕಿನ ಒಳ್ಳೆ ಬೆಲೆ ಕೊಟ್ಟು ತೊಗೊಳ್ಳಿಕ್ ಇಷ್ಟಪಡ್ತಾರೆ. ಹಾಗಾಗಿ ಇದನ್ನು ಕೂಡ ಗ್ರೇಡಿಂಗ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಇದು ಬಹಳ ಸರಳವಾದ ಕೆಲಸ ಇದು. ಒಂದು ಜರಡಿಗಳನ್ನ ನೇಮಿ ಮಾಡಿಸ್ಕೋಬಹುದು. ಒಂದು ಜರಡಿ ಮಾಡಿಸ್ಕೊಳಕ್ಕೆ ಸುಮಾರು 1,000-1,000 ರೂಪಾಯಿ ಆಗ್ಬೋದು ಅಷ್ಟೇ. ಒಂದ್ ಜರಡಿ ಮಾಡ್ಕೊಂಡು ನಿಮ್ಮಲ್ಲಿ ಇಟ್ಕೊಂಡ್ರೆ ಆ ಜರಡಿ ಮುಖಾಂತರ ನೀವೇ ಕೂಡ ಜರಡಿ ಮಾಡ್ಕೊಂಡು ನಾವು ಇದರ ಗ್ರೇಡ್ ಮಾಡ್ಕೊಂಡು ಬಹಳ ಮುಖ್ಯ ಆಗುತ್ತೆ. ನಂತರ ಈ ಒಣಗು ಏಲಕ್ಕಿನ ಆಗಲಿ ಕಾಳುಮೆಣಸಾಗಲಿ ಕಾಫಿ ಆಗಲಿ ಅದರ ಮಾಯಿಶ್ಚರ್ ಕಂಟೆಂಟ್ ಸಾಮಾನ್ಯವಾಗಿ 10-11% ಒಳಗಡೆನೆ ಇಡಬೇಕು. ಅದು ಅದು ಬಹಳ ಮುಖ್ಯ. ಅದನ್ನ ನಾವು ಟೆಸ್ಟ್ ಮಾಡಬಹುದು. ಅದಕ್ಕಿಂತ ನಾವು ತುಂಬಾ ಕಡಿಮೆ ಇಟ್ಟರೆ ನಮಗೆ ರಿಕವರಿ ಕಡಿಮೆ ಆಗಿ ನಮ್ಗೆ ಲಾಸ್ ಆಗುತ್ತೆ. ಅದಕ್ಕಿಂತ ಮೇಲಾಯ್ತು ಅಂದ್ರೆ ನಾವು ಅದು ಸ್ಟೋರ್ ಮಾಡೋ ಟೈಮಲ್ಲಿ ಫಂಗಸ್ ಬರಬಹುದು, ಬೇರೆ ಬೇರೆ ಪ್ರಾಬ್ಲಮ್ಗಳು ಆಗಬಹುದು. ಹಾಗಾಗಿ ಅದನ್ನು ನಮಗೆ ಯಾವತ್ತೂ ಕೂಡ ನಾವು ಒಣಗಿಸಿ ಶೇಖರಣೆ ಮಾಡಕ್ ಮುಂಚೆ ಅದರ ಒಂದು ಮಾಯಿಶ್ಚರ್ ಕಂಟೆಂಟ್ ಅಥವಾ ತೇವಾಂಶದ ಬಗ್ಗೆ ನಾವು ಹೆಚ್ಚಿನ ಒಂದು ಗಮನ ಕೊಡಬೇಕಾಗುತ್ತೆ. ನಂತರ ಏಲಕ್ಕಿ ನಾವು ಯಾವ ರೀತಿ ನಾವು ಸ್ಟೋರ್ ಮಾಡಬೇಕು ಅಂದ್ರೆ ಗಿನ್ನಿ ಬ್ಯಾಗ್ ಗಳಲ್ಲಿ ನಾವು ಸ್ಟೋರ್ ಮಾಡಬಹುದು, ಗೋಣಿಚೀಲದಲ್ಲಿ ಸ್ಟೋರ್ ಮಾಡಬೇಕು. ಬರೀ ನೇರವಾಗಿ ನಾವು ಗೋಣಿಚೀಲದೊಳಗೆ ನಾವು ಈ ಒಂದು ಏಲಕ್ಕಿನ ಹಾಕಕ್ ಮುಂಚೆ ಒಂದು ಈ ಕರಿ ಪ್ಲಾಸ್ಟಿಕ್ ಕವರ್ಸ್ ಅದಕ್ಕೆ ನಾವ್ ಹೇಳ್ತೀವಿ ಗೋಣಿಚೀಲ ಲೈನ್ಡ್ ವಿತ್ ಲೈನಿಂಗ್ ಇರುತ್ತೆ. ಪಾಲಿಥಿನ್ ಇರುತ್ತೆ, ಇಲ್ಲಾಂದ್ರೆ ಬೇರೆ ಪಾಲಿಥಿನ್ ಶೀಟೇ ಸಿಗುತ್ತೆ. ಪಾಲಿಥಿನ್ ಶೀಟ್ ಅಲ್ಲಿ ಏಲಕ್ಕಿನ ಹಾಕ್ಬಿಟ್ಟು ಆಮೇಲೆ ಅದು ಗೋಣಿಚೀಲ ಕಟ್ಟಿಟ್ಬಿಟ್ರೆ ಬೆಳಕು ಒಳಗಡೆ ಹೋಗಲ್ಲ, ಮತ್ತೆ ಈಗ ಮಾಯಿಶ್ಚರ್ ಕೂಡ ಆಚೆ ಬರಲ್ಲ. ಹಾಗಾಗಿ ಅದು ಚೆನ್ನಾಗಿ ಸುಮಾರು 1-2 ವರ್ಷ ಕಾಲ ಕೂಡ ನಾವು ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬರೀ ಗೋಣಿ ಬೀಜ ಇದ್ದಾಗ ನಮಗೇನು ಮಾಯಿಶ್ಚರ್ ಒಳಗಡೆ ಹೋದ್ರೆ ಅದು ಏಲಕ್ಕಿಯ ಗುಣಮಟ್ಟ ಹಾಳಾಗಕ್ಕೆ ಹಾಳಾಗುತ್ತೆ. ಹಾಗಾಗಿ ಇದೊಂದು ಕಾರ್ಯಕ್ರಮ ನಾವು ಮಾಡ್ಕೊಂಡ್ರೆ ಅದು ಒಳ್ಳೇದು. ಏಲಕ್ಕಿಯಿಂದ ನಾವು ಸಾಮಾನ್ಯವಾಗಿ ವುಡನ್ ಬಾಕ್ಸ್ ಗಳಲ್ಲಿ ಈ ಒಂದು ಬ್ಯಾಗ್ ಗಳನ್ನ ವುಡನ್ ಬಾಕ್ಸ್ ಇಟ್ಟರೆ ತುಂಬಾ ದಿನಗಳು ನಾವು ಇಡಬಹುದು, 1 ವರ್ಷ ಕೂಡ ನಾವು ಎಕ್ಸ್ಟೆಂಡ್ ಮಾಡಬಹುದು. ಹಾಗಾಗಿ ಅದರ ಗುಣವನ್ನ ಕಾಪಾಡ್ಕೋಬಹುದು, ಯಾವ್ದೇ ರೀತಿಯ ಬೇರೆ ತೊಂದರೆಗಳಿಗೆ ಇಲ್ಲದಂಗೆ ನಾವು ಅದು ಮಾಡಬಹುದು. ಈ ಒಂದು ಶೇಖರಣೆ ಮಾಡೋ ಟೈಮಲ್ಲಿ ಈ ಒಂದು ಅಂಶಗಳನ್ನ ಗಮನಿಸಿದ್ರೆ ಬಹಳ ಅನುಕೂಲ ಆಗುತ್ತೆ. ಇದು ಪ್ರಮುಖವಾಗಿ ನಾವು ಏಲಕ್ಕಿ ಕಟಾವಿನ ನಂತರ ಹೆಚ್ಚಿನ ಒಂದು ಬೆಲೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಸಾಂಬಾರ ಮಂಡಳಿ ನೀವೇನಾದ್ರು ಡ್ರೈಯರ್ ಮಾಡ್ತೀವಿ ಅಂದ್ರೆ ಅದು ಕೂಡ ಸಹಾಯಧನ 1 ಲಕ್ಷದವರೆಗೂ ಸಹಾಯಧನ ಕೊಡುವಂತ ಒಂದು ಪ್ರಯೋಜನ ಇದೆ. ಯಾವ್ಯಾವ ಮಾದರಿಯ ಡ್ರೈಯರ್ ಗಳು ಇದ್ದಾವೆ? ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರೋಗಿ ಡ್ರೈಯರ್ ಅಂದಾಗ ಸೌದೆ ಮುಖಾಂತರ ಮಾಡೋದು ಅದು ಚೀಪ್ ಅಂತ ಎಲ್ಲರಿಗೂ ಗೊತ್ತಿದೆ. ಹೌದು. ಆದ್ರೆ ನಮ್ಮ ಸರ್ಕಾರ ಆಗ್ಲಿ ಭಾರತ ಸರ್ಕಾರ ಆಗ್ಲಿ ಕರ್ನಾಟಕ ಸರ್ಕಾರ ಆಗ್ಲಿ ನಮಗೆ ಈ ಉರುವಲು ಏತರ ಡ್ರೈಯರ್ ಗಳಿಗೆ ಹೆಚ್ಚಿನ ಸ್ಕೋಪ್ ಕೊಡ್ತಾರೆ. ಉರುವಲು ಕಡಿಮೆ ಮಾಡಬೇಕು, ಯಾಕಂದ್ರೆ ಮರ ಕಡಿಬಾರದು, ಯಾಕಂದ್ರೆ ಮರ ಕಡಿದಾಗ ನಿಮ್ಗೆಲ್ಲ ಗೊತ್ತಿರೋ ಈಗ ಪ್ರಕೃತಿ ಚೇಂಜ್ ಆಗ್ತಿದೆ. ಅದಕ್ಕೆ ಪ್ರಕೃತಿಗಳು ಈ ಮರಗಳನ್ನ ಉಳಿಸ್ಕೋ ದೃಷ್ಟಿಯಿಂದ ಉರುವಲು ಅಂದ್ರೆ ಈ ಸೌದೆ ರೈತ ಡ್ರೈವರ್ಗಳಿಗೆ ಹೆಚ್ಚಿನ ಒಂದು ಸಹಾಯಧನವನ್ನು ಕೊಡಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತೆ. ಹಾಗಾಗಿ ಉರುವಲಿಂದ ಆಗುವಂತಹ ಡ್ರೈವರ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಲ್ಲ, ಅದು ಕೂಡ ಸಣ್ಣ ಮಟ್ಟದಲ್ಲಿ ಪ್ರೋತ್ಸಾಹ ಕೊಡುತ್ತೆ. ಈಗೆಲ್ಲ ಈಗ ಬೇರೆ ಬೇರೆ ಅಸ್ತ್ರ ವಲಯಗಳು ಬಂದಿದೆ, ಕಡಿಮೆ ಪ್ರಮಾಣ ಸೌದ್ಯವನ್ನು ಉಪಯೋಗಿಸಿ ಒಳ್ಳೆ ರೀತಿಯಲ್ಲಿ ಮಾಡುವಂತಹ ಡ್ರೈವರ್ಗಳಿದೆ. ಹಾಗಾಗಿ ಡ್ರೈವರ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಸಂಸ್ಥೆ ಬಂದ್ರೆ ಅದು ಒಂದು ಸೌದ್ಯ ಮುಖಾಂತರ ಮಾಡಬಹುದು. ಈಗೆಲ್ಲ ಕೇರಳದಲ್ಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೇರಳದಲ್ಲಿ ಮರ ಕಡಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ, ಆದ್ರೆ ಅಲ್ಲಿ ಲಕ್ಷಾಂತರ ಕೆಜಿ ಏಲಕ್ಕಿ ಬೆಳೀತಾರೆ. ಅದನ್ನ ಮಣಿಸಬೇಕು ಅಂದ್ರೆ ಅವರು ಬೇರೆ ಪರ್ಯಾಯ ಮಾರ್ಗಗಳು ಕಂಡಿದಾಗ ನೋಡಿದಾಗ ಅಲ್ಲಿ ಈಗ ಹೈಬ್ರಿಡ್ ರೇಸ್ ಅಂತ ಇದೆ. ಅಲ್ಲಿ ನಿಮ್ ಕರೆಂಟ್ ಮುಖಾಂತರ ನಾವು ಡ್ರೈವ್ ಮಾಡಬಹುದು, ಗ್ಯಾಸ್ ಎಲ್ ಪಿ ಜಿ ಗ್ಯಾಸ್ ಉಪಯೋಗಿಸಿ ಡ್ರೈವ್ ಮಾಡಬಹುದು, ಇಲ್ಲಾಂದ್ರೆ ಬ್ರಿಕೆಟ್ಸ್ ಕೋಲ್ ಇದೆಯಲ್ಲ ಅದನ್ನು ಉಪಯೋಗಿಸಿ ಕೂಡ ಮಾಡಬಹುದು. ಹಾಗೆ ಸಾಂಬಾರ ಮಂಡಳಿ ಎಲ್ಲ ಅಂತ ಡ್ರೈವರ್ಗಳಿಗೆ ಅನುಮೋದನೆ ಕೂಡ ಕೊಟ್ಟಿದೆ. ಅದನ್ನ ನಾವು ಬೆಳೆಗಾರರನ್ನ ಉಪಯೋಗಿಸಿಕೊಂಡು ಡ್ರೈವ್ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಮತ್ತೆ ಬಹಳ ಬೇಗ. ಇದು ಕ್ಲೀನ್ ಡ್ರೈವಿಂಗ್ ಅಂತ ಎಲ್ಲ ಆಟೋಮೆಟಿಕ್ ಆಗಿ ಎಲ್ಲ ಪ್ರತಿಯೊಂದು ಕೂಡ ಸೆಟ್ ಮಾಡಬಹುದು. ಆಮೇಲೆ ಇದರಿಂದ ಎರಡು ಒಳ್ಳೆ ಗುಣ ಏನಪ್ಪಾ ಅಂದ್ರೆ ಲೇಬರ್ ಕಡಿಮೆ, ಅದಕ್ಕೆ ಆ ಓನರ್ಗಳೇ ಇದನ್ನ ಡ್ರೈವ್ ಮಾಡಬಹುದು. ಒಂದ್ಸದಿ ಹಣ್ಣ ಆ ಒಂದು ಡ್ರೈವರ್ಗೆ ಹಾಕ್ಬಿಟ್ಟು ಎಲ್ಲ ಒಂದು ಕರೆಕ್ಟ್ ಆಗಿ ಟೆಂಪರೇಚರ್ ಎಲ್ಲ ನಾವು ಫಿಕ್ಸ್ ಮಾಡಿಬಿಟ್ರೆ ಅದ್ ಮಾಡಿ ಅದು ಡ್ರೈ ಆಗಿರುತ್ತೆ. 18 ಗಂಟೆ 19 ಗಂಟೆ ಆ ತಕ್ಷಣ ಅದನ್ನ ನಾವು ತೆಗೆದು ಪಾಲಿಶ್ ಮಾಡಿ ಗ್ರೇಡ್ ಮಾಡಿ ಮತ್ತೆ ಬ್ಯಾಗ್ ಮಾಡಿ ಇಟ್ಕೋಬಹುದು. ಇದು ಒಂದು ಲೇಬರ್ ಲೆಸ್, ನಮ್ಮ ಕಾರ್ಮಿಕರ ಕೊರತೆ ಈಗಿದೆ. ಹಾಗಾಗಿ ಇಂಥ ಡ್ರೈವರ್ಗಳನ್ನ ಉಪಯೋಗಿಸ ಮುಖಾಂತರ ಆ ಲೇಬರ್ ಫೋರ್ಸ್ ಕೂಡ ನಾವು ಕಡಿಮೆ ಮಾಡ್ಕೋಬಹುದು. ಎರಡನೇದಾಗಿ ಉತ್ತಮ ಗುಣಮಟ್ಟದ ಏಲಕ್ಕಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಡ್ರೈವರ್ಗಳ ಬಗ್ಗೆ ನಿಮಗೆ ಸಾಕಷ್ಟು ರೈತ ಬಂದವರು ಹೆಚ್ಚು ಗಮನವನ್ನು ಹೆಚ್ಚು ಗಮನ ಕೊಟ್ಟು ಅದಕ್ಕೆ ಬೇಕಾದಂತಹ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಸಂಬಾರ ಮಂಡಳಿಗೆ ಬಂದ್ರೆ ಸಿಗುತ್ತೆ. ಹಾಗಾಗಿ ಇದಿಷ್ಟು ಏಲಕ್ಕಿ ಸಂಬಂಧಪಟ್ಟಂತ ಕೊಯ್ಲು ನಂತರ ಮಾಡಬೇಕಂತ ವಿಚಾರಗಳು. ಇದೇ ರೀತಿ ತಾವಾಗ್ಲೇ ಹೇಳಿದ್ರಿ ಸಾಂಬಾರ ರಾಣಿ ಅಂತ ಹೇಳಿದ್ರೆ ಅದು ಮೆಣಸು ಅಂತ ಹೇಳ್ಬಿಟ್ಟು ಇವತ್ತು ಮೆಣಸಿಗೆ ಒಳ್ಳೆ ಬೆಲೆ ಬಂದಿದೆ. ಮೆಣಸಿನ ಕೊಯ್ಲು ಮಾಡುವಾಗ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಮ್ಮ ಕೃಷಿಕರು ಅನುಸರಿಸಬೇಕಾಗುತ್ತೆ? ನಿಮ್ಗೆ ಗೊತ್ತಿರುವುದು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಉತ್ತಮವಾದಂತಹ ಗುಣವುಳ್ಳ ಕಾಳು ಮೆಣಸು ಬರೋದು ನಮ್ಮ ಕರ್ನಾಟಕ ಭಾಗದಲ್ಲಿ, ಅದು ಭಾರತ ದೇಶದಲ್ಲಿ. ಸುಮಾರು 60% ಅಷ್ಟು ನಮ್ಮ ಈ ಒಂದು ಕಾಳುಮೆಣಸು ಏನಿದೆ ಉತ್ಪಾದನೆ ಭಾರತ ದೇಶದಲ್ಲಿ ಅದು ನಮ್ಮ ಕರ್ನಾಟಕದ, ಅದರೊಳಗೆ ಕೂಡ ಹಾಸನ, ಚಿಕ್ಕಮಗಳೂರು, ಉತ್ತರ ಕನ್ನಡ ಮತ್ತು ಮಡಿಕೇರಿ ಅಥವಾ ಶಿವಮೊಗ್ಗ ಈ ಒಂದು 4-5 ಜಿಲ್ಲೆಗಳಿಂದ ಬರ್ತದೆ. ಅದರೊಳಗೆ ಕೂಡ ನಮ್ಮ ಹಾಸನ ಮತ್ತು ಚಿಕ್ಕಮಗಳೂರು ಅತಿ ಶ್ರೇಷ್ಠವಾದಂತ ಕಾಳುಮೆಣಸು. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಈ ಕಾಳುಮೆಣಸಿನ ಈ ಕಟಾವಿಗೆ ಬರ್ತಾ ಇದೆ. ಪ್ರಮುಖವಾಗಿ ಏನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಫೆಬ್ರವರಿ ಒಳಗಡೆ ಅದನ್ನ ಕಟಾವು ಮುಗಿಸ್ಬೇಕು. ಅದಕ್ಕಿಂತ ಲೇಟ್ ಆಯ್ತು ಅಂದ್ರೆ ನಮ್ಗೆ ಮುಂದಿನ ವರ್ಷ ಇಳುವರಿ ಮೇಲೆ ಅದು ಪರಿಣಾಮ ಜಾಸ್ತಿ ಬೀಳುತ್ತೆ. ಹಾಗಾಗಿ ಕಟಾವನ್ನ ಮೊದಲು ಸರಿಯಾದ ಸಮಯದಲ್ಲಿ ಕಟಾವ್ ಮಾಡಬೇಕು, ಅದು ಒಂದು ಪ್ರಮುಖವಾದ ಅಂಶ. ಕಟಾವ್ ಮಾಡಿದ ನಂತರ ನಾವು ಕಾಳನ್ನ ಬಿಡಿಸಬೇಕು. ಕಾಳು ಬಿಡಿಸ ಕಟಾವ್ ಮಾಡುವಾಗ ಎಂತಹ ಕಾಯಿಗಳನ್ನ ಅಥವಾ ಬಳ್ಳಿಯನ್ನು ನಾವು ಬಿಡಿಸಬೇಕಾಗುತ್ತೆ, ನಾವು ಯಾವ ರೀತಿ ಅದರ ಉಪಯೋಗ ಆಗುತ್ತೆ ಅದ್ರ ಮೇಲೆ ಹೋಗುತ್ತೆ. ನಿಮ್ಗೆ ಕಾಳು ಮೆಣಸಲ್ಲಿ 3 ತರ ಇದೆ. ಹಾಫ್ ಪೇಪರ್ ಅಂತ ಹೇಳ್ತೀವಿ, ಅರ್ಧ ಪೇಪರ್ ಅಂದ್ರೆ ಹಸಿರಾಗಿರುವಂತದ್ದು, ಅದು 6 ತಿಂಗಳು ಆದ್ಮೇಲೆ 6 ತಿಂಗಳಿಗೆ ನಾವು ಆ ಗೆರೆಗಳನ್ನ ಕುಯ್ದು ಕಾಳುಗಳನ್ನ ಬಿಡಿಸಿ ಅದನ್ನ ಪೇಪರ್ ಇನ್ ಬ್ರೈನ್ ಅಂತ ಹೇಳ್ತೀವಿ, ಬ್ರೈನ್ ಸೊಲ್ಯೂಷನ್ ಅದನ್ನ ಪೇಪರ್ ಹಾಕಿ ಅದನ್ನ ನಾವು ಹೊರದೇಶಕ್ಕೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ನಾವು ನಮ್ಮ ದೇಶದಲ್ಲೂ ಕೂಡ ಈ ಉಪ್ಪಿನಕಾಯಿ ಮಾಡ್ತೀವಲ್ಲ, ಹೌದು, ಅದು ಹಸಿರಾದಂತ ಕಾಳು ಮೆಣಸನ್ನ ಉಪಯೋಗಿಸ್ತದೆ. ಪೇಪರ್ ಇನ್ ಬ್ರೈನ್ ಅನ್ನೋದು ಅದು ಒಂದು ಮೌಲ್ಯ ಆಧಾರಿತ ಒಂದು ವಸ್ತು. ಅದು ನಾವು ಕಟಾವ್ ಅನ್ನೋದು ನಾವ್ ಯಾವ ರೀತಿ ಅದನ್ನ ಉಪಯೋಗಿಸ್ತೀವಿ, ಯಾವ ರೀತಿ ನಾವು ಮಾರ್ಕೆಟ್ ಮಾಡ್ತೀವಿ ಅಂದ್ರೆ ಮೊದಲನೇ ಒಂದು ಹಾಫ್ ಪೇಪರ್ ಅಂತ, ಅದನ್ನ ನಾವು 6 ತಿಂಗಳ ಒಳಗಡೆ ಅದನ್ನ ಕಟ ಮಾಡಬಹುದು. ಇನ್ನೊಂದು ಕರಿಮೆಣಸು, ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತದ್ದು ಕರಿಮೆಣಸು, ಅದನ್ನ ಸಾಮಾನ್ಯವಾಗಿ 7-8 ತಿಂಗಳ ಒಳಗಡೆ ಅದನ್ನ ಹರಾಶ್ ಮಾಡಬೇಕು ಗೆರೆ ಬಂದ್ಮೇಲೆ. ಮೂರನೇದು ಏನಪ್ಪಾ ಅಂದ್ರೆ ಬಿಳಿ ಮೆಣಸು ಮಾಡಬೇಕಾಗತ್ತೆ. ಬಿಳಿ ಮೆಣಸು ಮಾಡ್ಬೇಕಾದ್ರೆ ಇನ್ನೂ ಒಂದು 15-20 ದಿನ ಜಾಸ್ತಿ ಬಿಡಬೇಕು. ಇಷ್ಟೇ ನಾವು ನೋಡ್ಬೇಕಾದ್ರೆ ತೋಟದಲ್ಲಿ ಹಸಿ ಹಾಫ್ ಪೇಪರ್ ಮಾಡಬೇಕು ಅಂದ್ರೆ ನಾವು 60 ತಿಂಗಳ ತಕ್ಷಣ ಅದನ್ನ ಗೆರೆಗಳ ಕಟ್ ಮಾಡಿ ಕಾಳು ಬಿಡಿಸಿ ಬರೀನ್ ಸೊಲ್ಯೂಷನ್ ಅಲ್ಲಿ ಅದನ್ನ ವ್ಯಾಕ್ಯೂಮ್ ಪೈಪ್ ಅಲ್ಲಿ ವ್ಯಾಕ್ಯೂಮ್ ಕವರ್ ಹಾಕ್ಬಿಟ್ಟು ಅದನ್ನ ನಮ್ಮ ಲೋಕಲ್ ಮಾರ್ಕೆಟ್ ಇದೆ ಮತ್ತು ಹೊರದೇಶಕ್ಕೆ ಮಾರ್ಕೆಟ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಅದು ಒಂದು. ಎರಡನೇ ಅಂಶ ಏನಪ್ಪಾ ಅಂದ್ರೆ ಕರಿಮೆಣಸು ಮಾಡ್ಬೇಕು ಅಂತ ಇದೆ ತಿಳಿದ್ರೆ ಆ ಕರಿಮೆಣಸು ಮಾಡ್ಬೇಕು ಅಂದ್ರೆ ಸಮಾನವಾಗಿ 7.5 ತಿಂಗಳು ಆಗಿರ್ಬೇಕು, 7-8 ತಿಂಗಳು ಆ ಒಂದು ರೇಂಜ್ ಅಲ್ಲಿ ನಾವು ಅದನ್ನ ಕಟಾವ್ ಮಾಡಬೇಕು. ಕಟಾವ್ ಮಾಡಕ್ ಏನಾದ್ರೆ ಆ ಒಂದು ಗೆರೆಯೊಳಗೆ 1-2 ಹಣ್ಣು ಸ್ವಲ್ಪ ಹಳದಿ ಬಂದಿರುತ್ತೆ, ಸ್ವಲ್ಪ ಕೆಲಸದ ರೆಡ್ ಆಗಿರುತ್ತೆ, ಸ್ವಲ್ಪ ಟೇಲ್ ರೆಡ್ ಆಗಿರುತ್ತೆ, ಅಂತ ಟೈಮ್ ನಾವು ಅದನ್ನ ಹಾರ್ವೆಸ್ಟ್ ಮಾಡಬೇಕು. ಸೊ ಇದೊಂದು ಅಂಶ. ವೈಟ್ ಪೇಪರ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಂದು ಗೆರೆ ಒಳಗಡೆ ಸುಮಾರು 10-15% ಅಷ್ಟು ಒಂದು 6-8 ಕಾಳುಗಳು ಕೆಂಪಾಗಿರ್ಬೇಕು, ಅಂದ್ರೆ ಅದು ಸ್ವಲ್ಪ ಲಿಟಲ್ ಓವರ್ ಮೆಚೂರ್ ಆಗಿರ್ಬೇಕು. ಅಂತ ಟೈಮಲ್ಲಿ ಅದನ್ನ ನಾವು ಹಾರ್ವೆಸ್ಟ್ ಮಾಡಿ ವೈಟ್ ಪೇಪರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಕಟಾವು ಮಾಡೋದು ನಮ್ಮ ಉಪಯೋಗ ತಕ್ಕಂತೆ ನಮ್ಮ ಮಾರ್ಕೆಟ್ ತಕ್ಕಂತೆ ಒಂದು ಕಟಾವು. ಕಟಾವು ಮಾಡಿದ ತಕ್ಷಣ ಪ್ರಮುಖವಾಗಿ ನಾವ್ ಏನ್ ಮಾಡ್ಕಂದ್ರೆ ಕಾಳುಗಳನ್ನ ಬಿಡಿಸಬೇಕು. ಈಗೆಲ್ಲ ಲೇಬರ್ ಬಹಳ ಫೋರ್ಸ್ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ, ಮೊದಲ ತುಳಿದೆಲ್ಲ ಮಾಡಿ ಹೈಜೀನ್ ಇರ್ತಿರ್ಲಿಲ್ಲ, ಈಗೆಲ್ಲ ಡಿಕೋನಿಂಗ್ ಮೆಷಿನ್ಸ್ ಅಂತ ಬಂದಿದೆ. ಈಗ ನಮ್ಮ ಸಂಬಾರ ಮಂಡಳಿ 50% ಸಬ್ಸಿಡಿ ಕೊಡ್ತೀವಿ, 600-800 ಕೆಜಿ ಈ ಗೆರೆಗಳನ್ನ ಒಂದು ಅರ್ಧ ಗಂಟೆ ಒಳಗೆ ಕಾಲ್ ಬಿಡಿಸುವಂತ ವ್ಯವಸ್ಥೆಗಳಿದೆ. ಹೌದು, ಕರೆಂಟ್ ಆಪರೇಟೆಡ್. ಅದಕ್ಕೆ ಸಾಮಾನ್ಯವಾಗಿ 15-20 ಸಾವಿರ ಆಗುತ್ತೆ. ಅದರ 50% ನಮ್ಮ ಸಾಂಬಾರು ಮಂಡಳಿ ಕೊಡುತ್ತೆ. ಆ ಒಂದು ಡಿಕೋಯಿಂಗ್ ಮಿಷಿನ್ ಅಂತ, ಅದನ್ನ ನಾವು ಉಪಯೋಗಿಸಿಕೊಂಡು ನಾವು ಕಾಲ್ ಬಿಡಿಸಿದ್ರೆ ಒಳ್ಳೆ ರೀತಿಯಲ್ಲಿ ನಾವು ಹೈಜೀನ್ ಆಗಿ ನಾವು ಕಾಳು ಬಿಡಿಸಬಹುದು. ಅದು ಬಿಡಿಸಿದ ತಕ್ಷಣ ಏನ್ ಮಾಡಬೇಕು ಅಂದ್ರೆ, ನಾವು ಒಳ್ಳೆ ಕಲರ್ ಬರಬೇಕು, ಒಳ್ಳೆ ಗುಣಮಟ್ಟ ಇರಬೇಕು ಅಂದ್ರೆ ನಾವು ಬ್ಲಾಂಚಿಂಗ್ ಅಂತ ಹೇಳ್ತೀವಿ. ಬ್ಲಾಂಚಿಂಗ್ ಅಂತ ಏನಪ್ಪಾ ಅಂದ್ರೆ, ಬಿಸಿ ನೀರಿನಲ್ಲಿ, ಕುದಿಯೋ ನೀರಿನಲ್ಲಿ ಈ ಹಣ್ಣುಗಳನ್ನ ಒಂದು ನಿಮಿಷ ಅದ್ದಿ ಬಿಡಿಸಿದಂತ ಕಾಳುಗಳನ್ನ ಒಂದು ನಿಮಿಷ ಅದ್ದಿ, ಆಮೇಲೆ ಅದನ್ನ ಒಣಸಿದ್ರೆ ಒಳ್ಳೆ ಕಲರ್ ಬರುತ್ತೆ, ಕಲರ್ ಬರುತ್ತೆ, ಪ್ಲಸ್ ಯೂನಿಫಾರ್ಮ್ ಕಲರ್ ಬರುತ್ತೆ, ಬೇಗ ಒಣಗುತ್ತೆ. ಆಮೇಲೆ ಅಲ್ಲಿರುವಂತ ರೋಗಗಳಾಗ್ಲಿ ಅಥವಾ ಏನಾರ ಕೊಳೆಗಳಾಗ್ಲಿ ಎಲ್ಲ ಕ್ಲೀನ್ ಆಗೋಗುತ್ತೆ. ಇದು ಬ್ಲಾಂಚಿಂಗ್ ಮಾಡಬೇಕು. ಇದು ಸಪೋಸ್ ಇತ್ತೀಚಿನ ದಿನಗಳು ಹೇಗಂದ್ರೆ, ಒಬ್ಬ ಬೆಳೆಗಾರ ಹತ್ರ ಟನ್ ಗಟ್ಟಲೆ ಇರುತ್ತೆ, ಕೆಲಸದಲ್ಲೂ ಕೂಡ ಅವನು ಈ ತರ ಬಿಸಿನಲ್ಲಿ ಅದನ್ನ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಈಗ ಒಂದು ಇಂಪ್ರೂವ್ ಮೆಥಡ್ ಏನಪ್ಪಾ ಅಂದ್ರೆ, ಅದನ್ನ ಚೆನ್ನಾಗಿ ಈ ಕಣದಲ್ಲಿ ಅದನ್ನ ಹರಡಿ, ಅದ್ರ ಮೇಲ್ಗಡೆ ಪ್ಲಾಸ್ಟಿಕ್ 100-150 ಕೆಜಿ ಅಂತ ಬಿಳಿ ಪ್ಲಾಸ್ಟಿಕ್ ನ ಕಂಪ್ಲೀಟ್ ಕವರ್ ಮಾಡಬೇಕು. ಒಂದಿನ ಕವರ್ ಮಾಡಿಸಾಕು. ಅವಾಗ ಹೀಟ್ ಒಳಗಡೆ ಡೆವಲಪ್ ಆಗಲ್ಲ, ಆ ಹೀಟ್ ಅಲ್ಲೇ ಅದು ಚೆನ್ನಾಗಿ ಅಲ್ಲಿರುವಂತ ಒಂದು ಆ ಬ್ಲಾಂಚಿಂಗ್ ನ ಮಾಡುತ್ತೆ. ಆಮೇಲೆ ಅದನ್ನ ನಾವು ಪ್ಲಾಸ್ಟಿಕ್ ತೆಗೆದ್ಬಿಟ್ಟು ಒಣಸಿದ್ರೆ ಬೇಗ ಚೆನ್ನಾಗಿ ಒಣಗುತ್ತೆ, ಒಳ್ಳೆ ಬಣ್ಣ ಬರುತ್ತೆ, ಮತ್ತೆ ಯಾವುದೇ ರೀತಿಯ ಒಂದು ರೋಗಗಳನ್ನ ಇಟ್ಕೊಂಡ್ರೆ ಅದು ಕೂಡ ನಿರ್ಮಲ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಇದಿಷ್ಟು ಕೊಯ್ಲು ನಂತರ ಮಾಡಬೇಕಾದ್ರು ಕಾಳು ಬಿಡಿಸಬೇಕು, ಸಾಧ್ಯವಾದ ಕಾಳನ್ನ ತೊಳಿಬೇಕು, ತೊಳೆದ್ಬಿಟ್ಟು ನಂತರ ಅದನ್ನ ಹರಡಿ ಅದನ್ನ ಬ್ಲಾಂಚಿಂಗ್ ಮಾಡಬೇಕು. ಮಾಡಿದಷ್ಟ ಅದು ಚೆನ್ನಾಗಿ ಒಣಗಲಿಕ್ಕೆ 3-6 ದಿನ ಬೇಕಾಗುತ್ತೆ. ಅದು ಡಿಪೆಂಡ್ ಅಪ್ ಅಂದಿ ನಮ್ಮ ವೆದರ್ ಕಂಡೀಷನ್. ಅದನ್ನ ಒಣಸಾದ್ಮೇಲೆ ಅದನ್ನ ನಾವು ಸ್ಟೋರೇಜ್ ಮಾಡಬೇಕು. ಆ ಒಣಸು ಕೂಡ ನಾವು ಅದು ಚೆನ್ನಾಗಿ ಒಣಗಿದೆ ಅಂತ ಗೊತ್ತಾಗದೇ ಒಂದು ಕಾಳು ಮೆಣಸು ತಗೊಂಡು ಬಾಯೊಳಗೆ ಹಾಕೊಂಡಾಗ ಅದು ಕಡದ್ರೆ ಕಟಕ್ ಅಂತ ಶಬ್ದ ಬಂದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಣಗಿದೆ ಅಂತ. ಇದು ಸಾಮಾನ್ಯವಾಗಿ ವಾಡಿಕೆ ಮಾಡುವಂತದ್ದು. ಇಲ್ಲಾಂದ್ರೆ ಅದಕ್ಕೆಲ್ಲ ಮಾಯಿಶ್ಚರ್ ಮೀಟರ್ ಇದೆ, ಮಾಯಿಶ್ಚರ್ ಮೀಟರ್ ಹಾಕೊಂಡು ಅಲ್ಲೂ ಕೂಡ ಸಾಮಾನ್ಯವಾಗಿ 10-11% ಒಳಗೆ ನಾವು ಮಾಯಿಶ್ಚರ್ ಇಟ್ಕೋಬೇಕು. ಆಮೇಲೆ ಗನಿ ಬ್ಯಾಗ್ ಅಲ್ಲಿ ಕಾಳು ಮೆಣಸುಗಳನ್ನ ಸ್ಟೋರ್ ಮಾಡಬಹುದು. ಮೆಣಸನ್ನ ಒಣಗಿಸ್ಲಿಕ್ಕೆ ಏನಾದ್ರೂ ಡ್ರೈಯರ್ ಸೌಲಭ್ಯ ಇದೆಯಾ? ಇಲ್ಲ ಇಲ್ಲ, ಇದುವರೆಗೂ ಯಾವ್ದು ಡ್ರೈಯರ್ ಬಂದಿಲ್ಲ. ಈಗ ನಮಗೆ ಕಾಫಿ ಕಣ ಏನಿದೆ ಅದ್ರ ಮೇಲೆ ನಾವಿನ್ನ ಒಣಸೋದು. ಇನ್ನು ಆ ಒಂದು ಅಭಿವೃದ್ಧಿ ಇದುವರೆಗೂ ಇನ್ನು ಆಗಿಲ್ಲ, ಲಾಸ್ಟ್ ಸ್ಕೇಲ್ ಆಗ್ಬೇಕದು. ಒಂದ್ಸತಿ ಕಾಳು ಮೆಣಸು ಬಂದ್ರೆ 1,000-2,000 ಕೆಜಿ ಅಷ್ಟು ಬೆಣ್ಣೆ ಮಾಡಕ್ಕಾಗತ್ತೆ. ಹೌದೌದು, ಹಾಗಾಗಿ ಅಷ್ಟಕ್ಕೆ ಇದುವರೆಗೂ ಇನ್ನು ಬಂದಿಲ್ಲ. ಇದು ಸರಳವಾದ್ದು ಮತ್ತೆ ಉತ್ತಮ ರೀತಿಯಲ್ಲಿ ಮಾಡುವಂತ ಕಾರ್ಯಕ್ರಮ. ನಂತರ ಕಾಳು ಬೆಳೆಸು ನಾವು ಮಾಡಿದ ತಕ್ಷಣ ಫಸ್ಟ್ ಕೆಲಸ ಮಾಡಬೇಕಪ್ಪ ಅಂದ್ರೆ ಕ್ಲೀನಿಂಗ್ ಮಾಡಬೇಕು. ಇದರಲ್ಲೂ ಕೂಡ ನಾವು ಗ್ರೇಡಿಂಗ್ ಮಾಡಬೇಕು. ಹೇಗೆ ಕ್ಲೀನ್ ಮಾಡಂತ? ಕ್ಲೀನ್ ಮಾಡಕಂದ್ರೆ ಬ್ಲೋರ್ ಮುಖಾಂತರ ಯಾವ್ದು ಜೊಳ್ದಿರುತ್ತೆ, ಕಸ ಕಡ್ಡಿಗಳಿರುತ್ತೆ, ಅದೆಲ್ಲ ಆಗುತ್ತೆ ಹೋಗುತ್ತೆ. ಆಮೇಲೆ ಈಗೆಲ್ಲ ಅದಕ್ಕೆಲ್ಲ ಮಿಷಿನ್ಗಳು ಬಂದಿದೆ, ನಾವು ಪೇಪರ್ ಹಾಕ್ಬಿಟ್ರೆ ಜಡಿ ಇರುತ್ತೆ, ಪ್ಲಸ್ ಬ್ಲೋರ್ ಇರುತ್ತೆ. ಆ ಜಡಿ ಅಂದ್ರೆ ಮೇಲ್ಗಡೆ 2.5 mm ಅದು ಲೋಯೆಸ್ಟ್, 4.8 mm ಇದೆಲ್ಲ ಅದು ಹೈಯೆಸ್ಟ್. ಅದು ಎಕ್ಸ್ಟ್ರಾ ಬೋಲ್ಟ್, ತಿಳಿಚೇರಿ ಎಕ್ಸ್ಟ್ರಾ ಬೋಲ್ಟ್ ಅಂತ ಈಗ ಅದು ವರ್ಲ್ಡ್ ಅಲ್ಲಿ ಫೇಮಸ್ ಆಗಿದೆ. ತಿಳಿಚೇರಿ ಅಲ್ಲ, ಅದು ನಮ್ಮ ಸಕಲೇಶ್ವರ ಎಕ್ಸ್ಟ್ರಾ ಬೋಲ್ಡ್, ಅದು ಬಾಳಪೇಟೆ ಎಕ್ಸ್ಟ್ರಾ ಬೋಲ್ಡ್ ಆಗಿರುತ್ತೆ. ಆದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಅವ್ರು ಗ್ರೇಡ್ ಮಾಡಿ ಅವರೇ ಬ್ರ್ಯಾಂಡ್ ಅಲ್ಲಿ ಹೊರದೇಶಕ್ಕೆ ಕಳಿಸಿದ ಅದು ಆ ಗ್ರೇಡ್ ಇನ್ನು ಉಳ್ಕೊಂಡಿದೆ. ಆದ್ರೆ ಆ ಗ್ರೇಡ್ಗಳು ನಮ್ಮ ಕರ್ನಾಟಕ ಗ್ರೇಡ್ ಇದೆ. ಸೊ ಹಾಗಾಗಿ ತಿಳಿಚೇರಿ ಎಕ್ಸ್ಟ್ರಾ ಬೋಲ್ಡ್ ಅಂದ್ರೆ ಅದರ 4 mm ಮುಂದೆ ಜಾಸ್ತಿ ಇರುವಂತದ್ದು. ಅಲ್ಲೂ ಕೂಡ ಅಷ್ಟೇ, ಅದರ ಗುಣಮಟ್ಟ ಹೇಗೆಂದ್ರೆ ಲಿಟರ್ ವೇಟ್ ಅದು ಬಹಳ ಮುಖ್ಯವಾದ. ನೀವು ನೋಡಬಹುದು, ನಿಮ್ಮ ಮಾರ್ಕೆಟ್ ದಾಳಿ ಬರಬೇಕಾದ್ರೆ ಪೇಪರ್ 520 ಅಂತ ಇರುತ್ತೆ. 520 ಅಂದ್ರೆ 520 gram ಮಿನಿಮಮ್ ಇರಬೇಕು. ಒಂದ್ ಲೀಟರ್ಗೆ ಅದು ಓಕೆ, ಉತ್ತಮವಾದಂತ ಕಾಳು ಮೆಣಸು ಅಂತ. ಅದಕ್ಕಿಂತ ಜಾಸ್ತಿ ಹೋಗುತ್ತೆ, 580 ಹೋಗುತ್ತೆ. ಅದೆಲ್ಲ ಎಕ್ಸ್ಟ್ರಾ ಬೋಲ್ಡ್, ನಿಮ್ಗೆ ಪ್ರೀಮಿಯಂ ಪ್ರೈಸ್ ಸಿಗುತ್ತೆ. ಕಾಳು ಮೆಣಸು ಪ್ರೈಸ್ ಸಿಗಬೇಕು ಅಂದ್ರೆ 2, 1 ಯೂನಿಫಾರ್ಮ್ ಕಲರ್ ಇರಬೇಕು, ಬಣ್ಣ ಅದು ಕಪ್ಪು ಬಣ್ಣ, ಕಪ್ಪಳ ಯೂನಿಫಾರ್ಮ್ ಕಲರ್ ಇರಬೇಕು. ಅದು ಮೊದಲನೇ ಒಂದು ಅಂಶ. ಎರಡನೇದು ಅದರ ಲಿಟರ್ ವೇಟ್, ಸೈಜ್ 4 mm ಅಂತ ಜಾಸ್ತಿ ಇರಬೇಕು, ಸ್ಪೆಷಲ್ ಎಕ್ಸ್ಟ್ರಾ ಬೋಲ್ಡ್ ಅಂತ. ಅದಕ್ಕೆ ಪ್ರೀಮಿಯಂ ಪ್ರೈಸ್ ಸಿಗುತ್ತೆ, ಹೊರದೇಶದಲ್ಲಾಗ್ಲಿ ನಮ್ಮ ಹೊರದೇಶದಲ್ಲಾಗ್ಲಿ. ಸೊ ಹಾಗಾಗಿ ಅಂದ್ರೆ ಕನಿಷ್ಠ ಮಿನಿಮಮ್ 2.5 mm ಗಿಂತ ಮೇಲಿರಬೇಕು ಕನಿಷ್ಠ. ಸೊ ಅದು ಕನಿಷ್ಠ ನಮಗೆ ಈ ಒಂದು ಲಿಟರ್ ವೇಟ್ ಕೂಡ 500-520 gram ಇರಬೇಕು. ಅದು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ. ಅದಕ್ಕಿಂತ ಮೇಲೆ ಹೋದಷ್ಟು ನಮಗೆ ಹೆಚ್ಚಿನ ಒಂದು ಗುಣಮಟ್ಟ ಜಾಸ್ತಿ ಇದೆ, ಒಳ್ಳೆ ನಮಗೆ ರಿಕವರಿ ಕೂಡ ಚೆನ್ನಾಗುತ್ತೆ, ನಮ್ಗೆ ಆದಾಯ ಕೂಡ. ಅಂದ್ರೆ ಜಾಸ್ತಿ ವೇಟ್ ಇತ್ತಂದ್ರೆ ಜಾಸ್ತಿ ಇದೊಳಿತಾನೆ. ಹಾಗಾಗಿ ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇದಿಷ್ಟು ಕಳಮಣಸಲ್ಲಿ. ಕಳಮಣಸಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಸರಿಯಾದ ಸಮಯದಲ್ಲಿ ನಾವು ಕಟಾವ್ ಮಾಡಬೇಕು. ಯಾವ ಪರ್ಪಸ್ ನಾವು ಕಟಾವ್ ಮಾಡ್ತೀವಿ ಅದ್ರ ಮೇಲೆ ನಾವು ಸಮಯ ನಿರ್ಧಾರ ಮಾಡಬೇಕು. ಅರ್ಧ ಪೇಪರ್ ಆದ್ರೆ 6 ತಿಂಗಳು, ನಮಗೆ ಕರಿ ಮೆಣಸು ಮಾಡ್ತೀವಿ ಅಂದ್ರೆ 7-8 ತಿಂಗಳ ಒಳಗಡೆ ಅದು ಹಾರ್ವೆಸ್ಟ್ ಮಾಡಬೇಕು. ಬಿಳಿ ಮೆಣಸು ಮಾಡಬೇಕು ಅಂತ ಇದ್ರೆ 8 ತಿಂಗಳ ಆದ್ಮೇಲೆ ಒಂದು ಗೆರೆ ಒಳಗೆ ಕನಿಷ್ಠ 5-6 ಹಣ್ಣುಗಳು ಆಗಿರೋ ಸಮಯದಲ್ಲಿ ನಾವು ಅದನ್ನ ಕಟಾವ್ ಮಾಡಬೇಕು. ಕಾಳು ಬಿಡಿಸಿ ಅದನ್ನ ಈ ನಾ ಹೇಳ್ದಂಗೆ ಬ್ಲಾಂಚಿಂಗ್ ಮಾಡಿ ನಂತರ ಅದನ್ನ ಬಿಸಿಲಲ್ಲಿ ಒಣಸಿ ಆಮೇಲೆ ಅದನ್ನ

ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮಗಳ ಪರಿಚಯ. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು, 1400 ಹೆಚ್ಚು ಬಗೆಯ ಔಷಧಗಳು, 220 ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ ಒಟ್ಟು 949 ಹೆಚ್ಚು ಜನೌಷಧಿ ಕೇಂದ್ರಗಳು. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:51 ಚಿತ್ರಗೀತೆಗಳ ಕಾರ್ಯಕ್ರಮ, 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು, 9:00 ಬೆಂಗಳೂರು ಕೇಂದ್ರದಿಂದ ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಚಿತ್ರದುರ್ಗದ ಬೃಹನ್ಮಠದ ಡಾ ಶಿವಮೂರ್ತಿ ಮುರುಘಾಶರಣರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಡಾ ಬಸು ಬೇವಿನಗಿಡದ್. 10:00 ಬೆಂಗಳೂರು ಕೇಂದ್ರದಿಂದ ನಾಟಕ, 10:35 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ ಆನಾಪು.